ರಾಜ್ಯಾದ್ಯಂತ ಒಣಹವೆ ಮುಂದುವರಿಯಲಿದೆ. ಬಾಗಲಕೋಟೆಯಲ್ಲಿ ದಿನದ ಕನಿಷ್ಠ 8.2 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ರಾಜ್ಯದ ಒಂದೆರಡು ಕಡೆ ತಾಪಮಾನ 5-7 ಡಿಗ್ರಿ ಸೆಲ್ಸಿಯಸ್ ಇಳಿಯುವ ಸಾಧ್ಯತೆ ಇದೆ. ಬೆಂಗಳೂರು ಸುತ್ತಮುತ್ತ ನಿರ್ಮಲ ಆಕಾಶ, ಬೆಳಗಿನ ಜಾವ ಕೆಲವು ಪ್ರದೇಶಗಳಲ್ಲಿ ಮಂಜು ಮುಸುಕಲಿದೆ. ಗರಿಷ್ಠ 29, ಕನಿಷ್ಠ 14 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಫೆಬ್ರವರಿ 2ನೇ ವಾರದಲ್ಲಿ ರಾಜ್ಯ ಬಜೆಟ್ ಮಂಡನೆ, ಮುಖ್ಯಮಂತ್ರಿ. ಯೋಗತಾನ್ಗೆ ಜಿಲ್ಲೆಗಳಲ್ಲಿ ಅಗತ್ಯ ಸಿದ್ದತೆ, ಇವರೆಗೆ 13 ಲಕ್ಷ ವಿದ್ಯಾರ್ಥಿಗಳ ನೋಂದಣಿ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಲ್ಲಿ ರಾಷ್ಟೀಯ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯ ಸ್ಥಾಪನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಾಜ್ಯಾದ್ಯಂತ ನಾಳೆ ಮಕರ ಸಂಕ್ರಾಂತಿ, ಗಣ್ಯರ ಶುಭಾಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಅಥವಾ ರಸಾಸ್ವಾದನೆಗೆ ಅಂತಹ ಯಾವುದೇ ಕಲಿಕೆ ಅಥವಾ ಪಾಠ ಪ್ರವಚನಗಳ ಅಗತ್ಯವಿಲ್ಲ. ಶ್ರವ್ಯ ಮುಖೇನವೇ ಕಲಾರಸಿಕರು ರಸಾಸ್ವಾದನೆಯನ್ನ ಮಾಡ್ತಾರೆ. ಎಲ್ಲೆಲ್ಲೂ ಸಂಗೀತವಿದ್ದ ಮೇಲೆ ದೇವರನ್ನೊಲಿಸಲಿಕ್ಕೆ ಸಂಗೀತದ ಅಗತ್ಯ ತುಂಬಾ ಮುಖ್ಯ ಅಲ್ವೇ? ಹೌದು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಭಜನ್ಗಳಿದ್ದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ದೇವರ ನಾಮಗಳಿವೆ. ಇಂದು ನಿಮ್ಮ ಮುಂದೆ ಡಾಕ್ಟರ್ ಶ್ರೀನಿವಾಸ್ ಅವರಿಂದ ಸುಶ್ರಾವ್ಯ ದೇವರ ನಾಮಗಳ ಪ್ರಸ್ತುತಿ. ಇದು ಆಕಾಶವಾಣಿ ಕರ್ನಾಟಕ, ಬೆಂಗಳೂರು. ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಆಗಿದೆ 6:52. ಶ್ರೋತೃಗಳೇ, ಇನ್ನು ಮುಂದೆ ದೇಶಭಕ್ತಿ ಗೀತೆಯೊಂದನ್ನು ಆಲಿಸೋಣ.

ನೋಡ ಶಕ ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲು ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೇ ಎದೆ ಹಾಲು ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಅಮ್ಮ ಅಮ್ಮ, ನನ್ಗೀಗ 1.5 ತಿಂಗಳಾಯ್ತು, ಯಾವ ಡಾಕ್ಟರ್ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದೀನಿ. ಒಳ್ಳೆ ಸುದ್ದಿ ಕಣೆ, ಮನೆ ಹತ್ರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಲೇ ಹೋಗೋ. ಗರ್ಭಿಣಿಯಾದಾಗಿನಿಂದ ಮಗು ಹುಟ್ಟಿ ಹದಿಹರಿಯಕ್ ಬರುವವರೆಗೂ ಎಲ್ಲಾ ರೀತಿಯ ಆರೋಗ್ಯ ಸೇವೆಗಳು ಉಚಿತವಾಗಿರುತ್ತೆ. ಹೌದಮ್ಮ, ಇವತ್ತೇ ಹೋಗ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ತಜ್ಞವಾಣಿ ಕೇಳ್ತೀರಿ. ತಜ್ಞವಾಣಿ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಹಣ್ಣಿನ ತೋಟವನ್ನ ಮಾಡಬೇಕು ಅನ್ನುವಂತಹ ಆಸಕ್ತ ರೈತರು ಗಮನಿಸಬೇಕು. ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಇದೇ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹಣ್ಣಿನ ಗಿಡಗಳನ್ನ ಯಾವ ರೀತಿ ನಾವು ನರ್ಸರಿ ಒಳಗೆ ಆಯ್ಕೆ ಮಾಡಿಕೊಳ್ಬೇಕು, ಏನೇನು ಗುಣಧರ್ಮಗಳನ್ನ ನಾವು ಅಲ್ಲಿ ನೋಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ವಿಚಾರ ಮಾಡೋಣ. ಅದರ ಜೊತೆಗೆ ಈ ತೋಟಗಳನ್ನ ಯಾವ ರೀತಿ ನಾವು ವಿನ್ಯಾಸಗೊಳಿಸಬೇಕು, ಯಾವ ತಳಿಗಳನ್ನ ಆಯ್ಕೆ ಮಾಡಿಕೊಳ್ಬೇಕು, ಏನೇನು ತಯಾರಿ ನಾವು ಮಾಡಿಕೊಳ್ಬೇಕು ಒಂದು ತೋಟ ಶುರು ಮಾಡಬೇಕಾದ್ರೆ, ಈ ಎಲ್ಲ ವಿಷಯಗಳನ್ನ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ತಿಳ್ಕೊಳ್ಳೋಣ. ಈ ಬಗ್ಗೆ ನಮಗೆ ತಿಳಿಸಿಕೊಳ್ಳುವುದಕ್ಕಾಗಿ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದೊಳಗೆ ಹಣ್ಣು ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಪ್ರವೀಣ್ ಜೋಳಗೇಕರ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಜೋಳಗೇಕರ್ ಅವರೇ. ನಮಸ್ಕಾರ ಸರ್. ರೈತ ಬಾಂಧವರೇ, ತಾವು ಹಣ್ಣಿನ ತೋಟ ಮಾಡಬೇಕಾದ್ರೆ ಕೆಲವೊಂದು ಕ್ರಮಗಳನ್ನು ತಾವು ಗಮನಕ್ಕೆ ಇಡಬೇಕಾಗ್ತದೆ. ಮೊದಲನೇದಾಗಿ ಗಿಡಗಳ ಆಯ್ಕೆ, ಸಸ್ಯಗಳ ಆಯ್ಕೆ. ತಾವು ಯಾವುದೇ ಒಂದು ಹಣ್ಣಿನ ತೋಟ ಮಾಡಬೇಕಾದ್ರೆ ಮೊದಲು ತಾವು ಅಲ್ಲಿನ ಮಣ್ಣಿನ ಗುಣಧರ್ಮ, ಹವಾಮಾನ ನೋಡಿಕೊಂಡು ತೋಟ ನಿಶ್ಚಿತ ಮಾಡ್ತೀರಿ ನೀವು. ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಹುತೇಕವಾಗಿ ಎಲ್ಲ ಹಣ್ಣುಗಳು ಬೆಳೆಸಬಹುದು. ಅದರಲ್ಲಿ ಮುಖ್ಯವಾಗಿ ಮಾವು, ಪೇರ್ಲ್ ಆಯಿತು ಅಥವಾ ಸಪೋಟ ಆಯಿತು, ಪಪ್ಪಾಯ ಆಯಿತು, ಬಾಳೆ ಆಯಿತು, ಲಿಂಬೆ ಆಯಿತು, ಇವೆಲ್ಲ ಹಣ್ಣಿನ ಜಾತಿಗಳು ಇಲ್ಲಿ ನಾವು ಬೆಳೆಸಬಹುದು. ಮುಖ್ಯವಾಗಿ ತಾವು ತೋಟ ಮಾಡುವ ನಿರ್ಧಾರ ತಗೊಂಡಿದ ಮೇಲೆ ಯಾವುದೇ ಒಂದು ಸಸ್ಯ ಪಾಲನಾಲಯದಲ್ಲಿ ಅಂದ್ರೆ ನರ್ಸರಿ ಅಂತ ಏನು ನಾವು ಅಂತೀವಿ, ಅದರಲ್ಲಿ ಹೋಗಿದಾಗ ಕೆಲವೊಂದು ಪಾಯಿಂಟ್ಸ್ ಅನ್ನು ತಾವು ಗಮನಕ್ಕೆ ಇಟ್ಕೋಬೇಕು. ಯಾವುದೇ ಒಂದು ನರ್ಸರಿಯ ಆಯ್ಕೆ ಮಾಡಬೇಕಾದ್ರೆ ಮುಖ್ಯವಾಗಿ ಅದು ಸರ್ಕಾರದ ನರ್ಸರಿ ಆಗಿರಬಹುದು, ಅಂದ್ರೆ ತೋಟಗಾರಿಕೆ ಇಲಾಖೆದ ಇರಬಹುದು, ಅಥವಾ ವಿಶ್ವವಿದ್ಯಾಲಯಗಳ ನರ್ಸರಿ ಇರಬಹುದು, ಅಥವಾ ಖಾಸಗಿ ನರ್ಸರಿ ಇರಬಹುದು, ಪ್ರೈವೇಟ್ ನರ್ಸರಿ ಇರಬಹುದು. ಒಂದು ವಿಷಯ ಗಮನಕ್ಕೆ ತಾವು ಇಡಬೇಕು ಏನಂತಂದ್ರೆ ಅದು ಅಕ್ರೆಡಿಟೆಡ್ ಇರಬೇಕು, ಸರ್ಟಿಫೈಡ್ ಇರಬೇಕು ಮುಖ್ಯವಾಗಿ. ಯಾಕಂದ್ರೆ ಗಿಡಗಳ ಗುಣಧರ್ಮ ಬಹಳ ಮುಖ್ಯ. ನಿಮ್ಮ ತೋಟದ ಸಕ್ಸಸ್ ಆಗಬೇಕಾದ್ರೆ ಗಿಡಗಳ ಆಯ್ಕೆ, ಗುಣಧರ್ಮ ಅದು ಚೆನ್ನಾಗಿದ್ರೆ ಮುಂದೆ ತಾವು ತೋಟ ಕೂಡ ಸಕ್ಸಸ್ಫುಲ್ ಆಗಿ ಮಾಡಬಹುದು. ತಾವು ಯಾವುದೇ ಒಂದು ನರ್ಸರಿ ಹೋಗಿದಾಗ ಕೆಲವೊಂದು ವಿಷಯಗಳು, ಈಗ ಸಾಮಾನ್ಯವಾಗಿ ಮಾವಿನ ತೋಟ ತಾವು ಮಾಡಬೇಕಾದ್ರೆ ಯಾವ ತರದ ಸಸ್ಯಗಳ ಆಯ್ಕೆ ಮಾಡಬೇಕು ಇದು ಬಹಳ ಮುಖ್ಯ. ತಾವು ನರ್ಸರಿ ಹೋದ ತಕ್ಷಣನೇ ಮುಖ್ಯವಾಗಿ ಅದರ ಜೆನೆಟಿಕ್ ಪ್ಯೂರಿಟಿ ಅಂತೀವಿ, ಅಂದ್ರೆ ಯಾವ ತಳಿ ತಾವು ನಿರ್ಧಾರ ಮಾಡಿರ್ತೀರಿ ಆ ತಳಿಯ ಕಸಿ ಕಟ್ಟಿದ್ದು ಗಿಡಗಳನ್ನು ಆಯ್ಕೆ ಮಾಡಬೇಕು. ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ದಸೇರಿ ಆಯಿತು, ಬೇನೆಶಾನ್ ಆಯಿತು, ಕೇಶರ್ ಆಯಿತು, ಅಥವಾ ಹೊಸ ಹೈಬ್ರಿಡ್ ಬಂದಂತಹ ಮಲ್ಲಿಕಾ ಆಯಿತು, ಇವುಗಳು ಇಲ್ಲಿನ ಹವಾಮಾನ ಮತ್ತು ಮಣ್ಣಿನ ಪ್ರಮಾಣಕ್ಕೆ ಸೂಕ್ತ ಆದಂತಹ ಮಾವಿನ ತಳಿಗಳಿದ್ದಾವೆ. ಆ ತಳಿಯ ಜೆನೆಟಿಕ್ ಪ್ಯೂರಿಟಿ ಮಾತ್ರ ಆ ನರ್ಸರಿಯಿಂದ ನೀವು ಖಾತ್ರಿ ಮಾಡಿಸ್ಕೊಳ್ಬೇಕು. ಒಂದ್ಸರ್ತಿ ತಾವು ವೆರೈಟಿ ಸೆಲೆಕ್ಟ್ ಮಾಡಿದ್ಮೇಲೆ, ತಳಿ ಸೆಲೆಕ್ಟ್ ಮಾಡಿದ್ಮೇಲೆ ಆ ಗಿಡಗಳ ಗುಣಧರ್ಮ ನೀವು ಸೆಲೆಕ್ಷನ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಕಸಿ ಕಟ್ಟಿದ್ದು ಗಿಡ ಇರಬೇಕು ಮೊದಲನೇದು. ಎರಡನೇದು ಕನಿಷ್ಠ 1 ವರ್ಷದ ಗಿಡ ಇರಬೇಕು. ಬಹಳಷ್ಟು ರೈತರು ಲಘು ಇಳುವರಿ ಬರಬೇಕಂತ 2 ವರ್ಷ ಅಥವಾ 3 ವರ್ಷದ ಗಿಡಗಳ ಆಯ್ಕೆ ಮಾಡ್ತಾರೆ. ಆದ್ರೆ ತಾಂತ್ರಿಕವಾಗಿ ಮಾತನಾಡಬೇಕಾದ್ರೆ 1 ವರ್ಷದ ಗಿಡ ಸೂಕ್ತವಾಗಿ ಇರ್ತದೆ. ಈ 1 ವರ್ಷದ ಗಿಡ ಕೂಡ ತಾವು ಗಿಡ ಯಾವಾಗ ಪರಿಶೀಲನೆ ಮಾಡ್ತೀರಿ ಖರೀದಿ ಮಾಡೋದಕ್ಕಿಂತ ಮುಂಚೆ, ಅದರಲ್ಲಿ ತಾವು ಗಮನಕ್ಕೆ ಬರುವಂತಹ ವಿಷಯ ಏನಂತಂದ್ರೆ ಆ ಒಂದು ಗಿಡದ ಟೊಂಗಿ ಸ್ಟ್ರೇಟ್ ಆಗಿರಬೇಕು ಮೊದಲನೇ ವಿಷಯ. ಎರಡನೇದು ಅದು ಜೋಡಣೆ ಮಾಡಿದ್ದು ಚೆನ್ನಾಗಿ ಜೋಡಣೆ ಆಗಿರಬೇಕು. ಎರಡನೇ ವಿಷಯ. ಮೂರನೇದು ಕನಿಷ್ಠವಾಗಿ ಮೂರು ಲೇಯರ್ಸ್ ಆಫ್ ಲೀಫ್, ತ್ರೀ ಟೈರ್ಸ್ ಆಫ್ ಲೀಫ್ ಅಂದ್ರೆ ಒಂದು ಜೊತೆ ಎಲೆ ಅದರ ಮೇಲೆ ಇನ್ನೊಂದು ಜೊತೆ, ಕನಿಷ್ಠವಾಗಿ ಮೂರು ಲೇಯರ್ಸ್ ಆಫ್ ಎಲೆಗಳು ಬಂದಿರಬೇಕು ಆ ಒಂದು ಅಂತ ಒಂದು ಕಸಿಯ ಆಯ್ಕೆ ಮಾಡ್ಕೋಬೇಕು. ತದನಂತರ ಅದು ಕಸಿ ಸ್ಟ್ರೇಟ್ ಆಗಿರಬೇಕು. ಇವು ಕೆಲವೊಂದು ವಿಷಯಗಳ ಗಮನಕ್ಕೆ ತಾವು ಇಟ್ಕೊಳ್ಬೇಕು. ಅದ್ರ ಜೊತೆ ಜೊತೆಯಲ್ಲಿ ಆ ಒಂದು ಸಸಿಯ ಆಯ್ಕೆ ನೀವು ಮಾಡಿದ್ದು ರೋಗರಹಿತ ಇರಬೇಕು, ಕೀಟದ ಬಾಧೆಯಿಂದ ದೂರ ಆಗಿರಬೇಕು, ಹೆಲ್ದಿ ಆಗಿರಬೇಕು. ಇವು ಕೆಲವೊಂದು ವಿಷಯ ತಾವು ಗಮನಕ್ಕೆ ಇಟ್ಕೋಬೇಕಾಗ್ತದೆ. ಅದೇ ತರ ಈಗ ಕಸಿ ಕಟ್ಟಬೇಕಾದ್ರೆ ಗಾರ್ಡ್ನರ್ ಅಥವಾ ಗ್ರಾಫ್ಟ್ಸ್ ಮೇನ್ ಏನ್ ಮಾಡಿರ್ತಾನೆ, ಎರಡು ಅದರಲ್ಲಿ ಕಾಂಪೋನೆಂಟ್ಸ್ ಇರ್ತದೆ. ಒಂದು ಸಯಾನ್ ಅಂತೀವಿ, ಅಂದ್ರೆ ಯಾವ ತಾಯಿ ಗಿಡದಿಂದ ಕಡ್ಡಿ ತಂದಿರ್ತದೆ, ಕೆಳಗಡೆ ಬೇರ್ ಸಸಿ ಇರ್ತದೆ, ಅವು ಎರಡು ಜೋಡಣೆ ಮಾಡಿ ತಮಗೆ ಕಸಿಯನ್ನು ಕೊಡ್ತಾ ಇರ್ತದೆ. ಆ ಜೋಡಣೆ ಭಾಗದಲ್ಲಿ ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಲಿಂದ ಕಟ್ಟಿದ್ದಿರ್ತದೆ. ತಾವು ಆಯ್ಕೆ ಮಾಡುವ ಸಮಯದಲ್ಲಿ ಆ ಒಂದು ಪ್ಲಾಸ್ಟಿಕ್ ಅನ್ನು ತೆಗೆದಿದ್ದಿರಬೇಕು, ಪ್ಲಾಸ್ಟಿಕ್ ಅಲ್ಲಿ ಇರಬಾರದು. ಅಂತ ಒಂದು ಸಸಿಗಳ ಆಯ್ಕೆ ತಾವು ಮಾಡಬೇಕು. ತದನಂತರ ಸಸಿಗಳ ಆಯ್ಕೆ ಆಗಿದ್ಮೇಲೆ ತಾವು ಅದು ತಮ್ಮ ತೋಟಕ್ಕೆ ಹೋಗೋದಕ್ಕಿಂತ ಮುಂಚೆ ತೋಟದಲ್ಲಿ ಕೆಲವೊಂದು ನಿರ್ವಹಣೆ ಕ್ರಮಗಳನ್ನು ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ಈ ಬೇಸಿಗೆ ಕಾಲದಲ್ಲಿ ಮಾರ್ಚ್ ತಿಂಗಳು ಅಥವಾ ಏಪ್ರಿಲ್ ತಿಂಗಳಲ್ಲಿ ತಾವು ಆಯ್ಕೆ ಮಾಡಂತ ಹಣ್ಣಿನ ಬಗ್ಗೆ ತಿಳ್ಕೊಂಡು ಅದಕ್ಕೆ ಬೇಕಾದಂತ ಸ್ಪೇಸಿಂಗ್ ಅಂತೀವಿ, ಅಂದ್ರೆ ಸಾಲಿನಿಂದ ಸಾಲು ಮತ್ತು ಗಿಡದಲ್ಲಿಂದ ಗಿಡದಲ್ಲಿ ಇರುವಂತಹ ಅಂತರ ನಿರ್ಧಾರ ಮಾಡಬೇಕು. ಈ ಸಾಗುವಳಿ ಮಾಡೋದಕ್ಕಿಂತ ಮುಂಚೆ ಅಥವಾ ನಾಟಿ ಮಾಡೋದಕ್ಕಿಂತ ಮುಂಚೆ ನಾವು ನೆಲವನ್ನು ಸಮವಾಗಿ ಮಾಡಿಕೊಳ್ಬೇಕು. ಸಮವಾಗಿ ಮಾಡಿ ತದನಂತರ ಈ ಒಂದು ನಿರ್ಧಾರ ಮಾಡಿದ ಸ್ಪೇಸಿಂಗ್ ಅಲ್ಲಿ ಅಂದ್ರೆ ಅಂತರದಲ್ಲಿ, ಸಾಮಾನ್ಯವಾಗಿ ಮಾವಿನಲ್ಲಿ 25 feet by 25 feet ಅಥವಾ 7.5 meter by 7.5 meter ಈ ಅಂತರದಲ್ಲಿ ಗಿಡಗಳನ್ನು ನಾಟಿ ಮಾಡಬೇಕು. ಅಧಿಕ ಸಾಂದ್ರತೆ ಬೇಸಾಯ ಪದ್ಧತಿಯಲ್ಲಿ ತಾವು ಮಾಡಬೇಕಾದ್ರೆ ಸ್ವಲ್ಪ ಕಾಳಜಿ ತಗೊಳ್ಬೇಕಾಗ್ತದೆ. ಅದರಲ್ಲಿ ಮಾವಿನಲ್ಲಿ 5 meter by 3 meter ಅಥವಾ 3 meter by 2 meter ಈ ಒಂದು ಅಂತರದಲ್ಲಿ ರೆಕಮೆಂಡೇಶನ್ಸ್ ಇದಾವೆ. ಆದರೆ ಅಧಿಕ ಸಾಂದ್ರತೆ ಬೇಸಾಯ ಮಾಡೋ ರೈತಗಳು ಸ್ವಲ್ಪ ಕಾಳಜಿ ತಗೊಳ್ಬೇಕಾಗ್ತದೆ. ತಾವು ಯಾವಾಗಲೂ ಈ ತರದ ಒಂದು ಅಧಿಕ ಸಾಂದ್ರತೆ ಬೇಸಾಯ ಪದ್ಧತಿ ಮಾಡಬೇಕಾದರೆ ಯಾರೇ ತಾಂತ್ರಿಕವಾದ ತಿಳಿದಂತ ವೈಜ್ಞಾನಿಕ ತೋಟಗಾರಿಕೆ ಇಲಾಖೆದವರದಾಯ್ತು ಅಥವಾ ವಿಶ್ವವಿದ್ಯಾಲಯದ ಒಂದು ಸೈಂಟಿಸ್ಟ್ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡು ಅದು ಕ್ರಮೇಣವಾಗಿ ಯಾವ ತರ ಮಾಡಬೇಕು ಅದು ಕುಲಂಕುಷವಾಗಿ ಡೀಟೇಲ್ ಆಗಿ ತಿಳ್ಕೊಂಡು ಮಾಡಬೇಕು. ಇದು ಒಂದು ತಮ್ಮಲ್ಲಿ ವಿನಂತಿ. ಒಂದ್ಸರ್ತಿ ತಾವು ಆಯ್ಕೆ ಮಾಡಿದ ತಳಿ ತಮ್ಮ ತೋಟಕ್ಕೆ ತಗೊಂಡು ಹೋಗಿದ್ಮೇಲೆ ಅಲ್ಲಿ ಮಾಡುವ ಕ್ರಮಗಳು ಏನಂತಂದ್ರೆ, ಲ್ಯಾಂಡ್ ಲೆವೆಲಿಂಗ್ ಆಗಿದ್ಮೇಲೆ ನಿರ್ಧಾರ ಮಾಡಿದ ಒಂದು ಅಂತರದಲ್ಲಿ ಗುಂಡಿಗಳನ್ನು ತೆಗಿಬೇಕಾಗ್ತದೆ. ಇದು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ತೆಗಿಬೇಕು, ಮಾರ್ಚ್ ತಿಂಗಳಲ್ಲಿ ಅಥವಾ ಏಪ್ರಿಲ್ ತಿಂಗಳಲ್ಲಿ. ಆ ಗುಂಡಿಗಳ ಆಕಾರ ಅಥವಾ ಗಾತ್ರ ಅದು ನೀವು ಯಾವ ಹಣ್ಣಿನ ಸಸಿ ಆಯ್ಕೆ ಮಾಡ್ಕೋತೀರಾ ಅದರ ಮೇಲೆ ಅದು ಆಕಾರ ನಿರ್ಧಾರ ಆಗ್ತದೆ. ಎರಡನೇದು ಏನಂತಂದ್ರೆ ಅಲ್ಲಿ ಭೂಮಿ ಏನು ಗಟ್ಟಿ ಇದೆಯೋ ಅಥವಾ ಮೆತ್ತಗಿದೆಯೋ ಇವು ಎರಡು ಬೇಸಿಸ್ ಮೇಲೆ ಅದು ಡಿಸೈಡ್ ಆಗ್ತದೆ. ಅಕಸ್ಮಾತ್ ತಾವು ಹಣ್ಣಿನ ತೋಟ ಎಸ್ಟಾಬ್ಲಿಷ್ ಮಾಡಂತ ಜಾಗ ಅಲ್ಲಿ ಗಟ್ಟಿ ಕಲ್ಲಿದೆ ಅಥವಾ ಮೊರಬಿದೆ ಅಥವಾ ಒಂಥರ ಲ್ಯಾಟರೈಟಿಕ್ ಹಾರ್ಡ್ ಇದ್ದಂತ ಜಾಗದಲ್ಲಿ ಇದ್ದಾಗ ಮಿನಿಮಮ್ ಆಗಿ 1 meter cube ಅಂದ್ರೆ 3 feet ಅಡ್ಡಾಲಗ, 3 feet ಉದ್ದ ಮತ್ತು 3 feet ಆಳ ಈ ಒಂದು ಗಾತ್ರದ ಗುಂಡಿಯನ್ನು ತೆಕ್ಕೋಬೇಕಾಗ್ತದೆ. ಇದೆಲ್ಲ ತಾವು ಬೇಸಿಗೆ ಕಾಲದಲ್ಲಿ ಮಾಡ್ಕೊಳ್ಬೇಕು. ತದನಂತರ ಒಂದ್ಸರ್ತಿ ಗುಂಡಿ ತೆಗೆದ ಮೇಲೆ ಅದು ಮ್ಯಾನ್ಯುಯಲ್ ಮಾಡಬಹುದು ಅಥವಾ JCBಯಿಂದ ಮಾಡಬಹುದು. ಆ ಗುಂಡಿಗಳನ್ನು ತೆಗೆದು ಸ್ವಲ್ಪ ಒಂದು 15 ದಿವಸದಿಂದ 20 ದಿವಸವರೆಗೂ ಅವು ಬಿಸಿಲಿಗೆ ಅದು ಎಕ್ಸ್ಪೋಸ್ ಆಗಬೇಕು. ತದನಂತರ ಆ ಗುಂಡಿಗಳನ್ನು ಮುಚ್ಚಬೇಕು. ಮುಚ್ಚ ಸಮಯದಲ್ಲಿ ತಾವು ಒಂದೊಂದು ಗುಂಡಿಯಲ್ಲಿ ಕನಿಷ್ಠವಾಗಿ ಒಂದು 20-25 kg ತಿಪ್ಪೆ ಗೊಬ್ಬರವನ್ನು ಹಾಕಿ ಗುಂಡಿಗಳನ್ನು ಮುಚ್ಚೋದು ಒಳ್ಳೆಯದು. ಈ ಒಂದು ಕಾರ್ಯಕ್ರಮ ತಾವು ಬೇಸಿಗೆಯಲ್ಲಿ ಮಾಡಿಕೊಳ್ಬೇಕು. ತದನಂತರ ಮಾನ್ಸೂನ್ ಯಾತ್ರ ಬರ್ತದೆ ಅಥವಾ ಮಳೆಗಾಲ ಪ್ರಾರಂಭ ಆದ ತಕ್ಷಣ ಒಂದೆರಡು ಮಳೆ ಆಗಿದ್ಮೇಲೆ, ಸಾಮಾನ್ಯವಾಗಿ June 1st week ಅಥವಾ 2nd week ಅಲ್ಲಿ ಯಾವಾಗ ಮಳೆ ಬರ್ತದೆ, ಮೊದಲನೇ ಮಳೆ ಆಗಿದ್ಮೇಲೆ ಬೈ ದ ಟೈಮ್ ಅವಾಗ ತನ ಅದು ಮಣ್ಣು ಆ ಗುಂಡಿಯಲ್ಲಿ ಸೆಟ್ಲ್ ಆಗ್ತದೆ. ತದನಂತರ ತಾವು ನಾಟಿ ಮಾಡ್ಕೊಳ್ಬೇಕಾಗ್ತದೆ. ನಾಟಿ ಮಾಡ್ಕೊಳ್ಬೇಕಾದ್ರೆ ಒಂದೆರಡು ವಿಚಾರಗಳು ತಾವು ಗಮನದಲ್ಲಿ ಇಟ್ಕೋಬೇಕು. ಗುಂಡಿಯ ಸೆಂಟರ್ ಅಲ್ಲಿ ನಾಟಿ ಮಾಡ್ಕೊಳ್ಬೇಕು, ಮತ್ತೆ ಆ ಕಸಿ ಕಟ್ಟಿದ ಭಾಗ ಗ್ರಾಫ್ಟೆಡ್ ಪಾಯಿಂಟ್ ಏನಿರ್ತದ ಅದು ಕಸಿ ಕಟ್ಟಿದ ಭಾಗ ಮಣ್ಣಿನ ಮೇಲೆ ಇರಬೇಕು ನಾಟಿ ಮಾಡಬೇಕಾದ್ರೆ. ಇದು ಒಂದು ಪ್ರಮುಖವಾದ ಒಂದು ವಿಷಯ. ಅದರ ಜೊತೆಯಲ್ಲಿ ತಾವು ಗುಂಡಿಗಳಲ್ಲಿ ಯಾವಾಗ ಗುಂಡಿ ತುಂಬುತ್ತಾ ಇರ್ತೀರಿ ಅಥವಾ ತದನಂತರ ನಾಟಿ ಮಾಡೋ ಸಮಯದಲ್ಲಿ ಸ್ವಲ್ಪ ತಿಪ್ಪೆ ಗೊಬ್ಬರ ಜೊತೆಯಲ್ಲಿ ಈ ಒಂದು ಜೈವಿಕ ಗೊಬ್ಬರಗಳ ಉಪಯೋಗ ಮಾಡಿದ್ರು ಕೂಡ ಬಹಳ ಒಳ್ಳೇದಿರ್ತದೆ. ಅದೇ ತರ ಲೈಕ್ ಟ್ರೈಕೋಡರ್ಮಾ ಇರಬಹುದು ಅಥವಾ ವ್ಯಾಮ್ ಇರಬಹುದು ಅಥವಾ PSB ಇರಬಹುದು, ಅಜಿಟೋಬ್ಯಾಕ್ಟೀರಿಯಾ ಇರಬಹುದು, ಇವು ಕೆಲವೊಂದು ಜೈವಿಕ ಗೊಬ್ಬರಗಳ ಮಿಶ್ರಣ ಇದರ ಜೊತೆಯಲ್ಲಿ ತಿಪ್ಪೆ ಗೊಬ್ಬರ ಜೊತೆಯಲ್ಲಿ ಮಾಡಿ ನಾಟಿ ಮಾಡೋ ಸಮಯದಲ್ಲಿ ಇದ್ರ ಕೂಡ ಅಪ್ಲಿಕೇಶನ್ ಮಾಡಿದ್ರೆ ತಮ್ಮ ಬೆಳೆಗಳ ಎಸ್ಟಾಬ್ಲಿಷ್ಮೆಂಟ್ ಮತ್ತೆ ತದನಂತರ ಬೆಳವಣಿಗೆ ಚೆನ್ನಾಗಿರ್ತದೆ. ನಾಟಿ ಮಾಡೋ ಸಮಯದಲ್ಲಿ ತಾವು ಯಾವುದರ ಒಂದು ಫಾಸ್ಫರಸ್ ಸೋರ್ಸ್ ಫರ್ಟಿಲೈಸರ್ ಕೂಡ ಗಿಡಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕಾಗ್ತದೆ. ಯಾಕಂದ್ರೆ ಈ ಫಾಸ್ಫರಸ್ ತಮ್ಮ ಗಿಡಗಳ ಬೇರುಗಳ ಬೆಳವಣಿಗೆ ಮತ್ತು ಅದರದ್ದು ಎಸ್ಟಾಬ್ಲಿಷ್ಮೆಂಟ್ಗೆ ಬಹಳ ಮುಖ್ಯವಾಗಿ ಹೆಲ್ಪ್ ಆಗ್ತದೆ. ಐದರ್ ನೀವು ಡಿಎಪಿಯರೇ ಉಪಯೋಗ ಮಾಡಬಹುದು ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟ್ ತಮ್ಮ ಹತ್ರ ಯಾವುದು ಲಭ್ಯ ಇದೆ ಅದು ಒಂದು ಸುಮಾರು 50 ಗ್ರಾಮ್ ಲಿಂದ 100 ಗ್ರಾಮ್ ಅಷ್ಟು ನಾಟಿ ಮಾಡೋ ಜಾಗದಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ತದನಂತರ ನಾಟಿ ಮಾಡಿಕೊಳ್ಬೇಕು. ಗಿಡ ನಾಟಿ ಮಾಡಿದ ವಿಧಾನ ನಾನು ಹೇಳಿದ್ದೀನಿ. ಸಾಮಾನ್ಯವಾಗಿ ತಾವು ನರ್ಸರಿಯಿಂದ ತಂದಂತ ಸಸಿಗಳು ಪ್ಲಾಸ್ಟಿಕ್ ಪೌಚ್ ಅಲ್ಲಿ ಅಥವಾ ಬ್ಯಾಗ್ ಅಲ್ಲಿ ಇರ್ತದೆ. ಆ ಪ್ಲಾಸ್ಟಿಕ್ ಬ್ಯಾಗ್ ಅನ್ನು ತೆಗೆದು ಕಸಿ ಕಟ್ಟಿದ ಭಾಗದಲ್ಲಿ ಅಕಸ್ಮಾತ್ ಪ್ಲಾಸ್ಟಿಕ್ ಇತ್ತು ಅಂತಂದ್ರೆ ಅದು ಕೂಡ ತಾವು ಬ್ಲೇಡ್ ಲಿಂದ ತೆಗೆದುಹಾಕಬೇಕು. ಇಲ್ಲ ಅದು ಪೂರ್ಣ ರೂಪದಲ್ಲಿ ತೆಗೆದಿದ್ದಿತ್ತಂದ್ರೆ ಅದಕ್ಕೇನು ಸಮಸ್ಯೆ ಇಲ್ಲ. ಪ್ಲಾಸ್ಟಿಕ್ ನಲ್ಲಿ ಇರುವಂತಹ ಬ್ಯಾಗ್ ಅನ್ನು ತೆಗೆದು ಅದು ಗುಂಡಿಯ ಮಧ್ಯದಲ್ಲಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಥವಾ ಡಿಎಪಿ ಮಿಶ್ರಣ ಹಾಕಿ ಮಿಕ್ಸ್ ಮಾಡಿ ಆ ಒಂದು ಜಾಗದಲ್ಲಿ ಹಚ್ಚಿಬಿಡಬೇಕು. ಹಚ್ಚಿದ ತಕ್ಷಣನೇ ವಿದಿನ್ 10 ಅವರ್ಸ್ ತಾವು ಹಚ್ಚದಲ್ಲಿ ಸಾಯಂಕಾಲನೇ ಮುಂಜಾನೆಯಿಂದ ಮಧ್ಯಾಹ್ನವರೆಗೆ ಹಚ್ಚಿದ್ರಂದ್ರೆ ಸಾಯಂಕಾಲನೇ ಅದಕ್ಕೆ ನೀರಿನ ಸರಬರಾಜು ಮಾಡಬೇಕು. ಯಾಕಂದ್ರೆ ನಾಟಿ ಮಾಡಿದ ತಕ್ಷಣನೇ ಅದಕ್ಕೆ ಕನಿಷ್ಠವಾಗಿ ಕೆಲವೊಂದಂತೂ ಸ್ವಲ್ಪ ಮಟ್ಟದಲ್ಲಂತೂ ನೀರಿನ ಸರಬರಾಜು ಮಾಡಬೇಕು. ಅದು ಎಸ್ಟಾಬ್ಲಿಷ್ಮೆಂಟ್ಗೆ ಬಹಳ ಉಪಯೋಗ ಆಗ್ತದೆ. ಟ್ರಿಪ್ ಮುಖಾಂತರ ಆರೆ ಮಾಡಬಹುದು ಅಥವಾ ಹಾಯ ನೀರಿನಿಂದ ಆರೆ ಮಾಡಬಹುದು. ಸಾಮಾನ್ಯವಾಗಿ ನಾಟಿ ಮಾಡಿದ ಮೇಲೆ ತಾವೇನು ಡ್ರಿಪ್ ಇರಿಗೇಷನ್ ಉಪಯೋಗ ಮಾಡ್ತಾ ಇದ್ದೀರಂತಂದ್ರೆ ನಾಟಿ ಮಾಡಿದ ಮೇಲೆ ಅವು ಗುಂಡಿಗಳನ್ನು ಅಥವಾ ಡ್ರಿಪ್ಪರ್ಸ್ ಅನ್ನು ಫಿಕ್ಸ್ ಮಾಡಬೇಕು. ಗಿಡ ನಾಟಿ ಮಾಡಿದ್ದ 1 ಫೀಟ್ ಆ ಕಡೆ 1 ಫೀಟ್ ಈ ಕಡೆ ಆ ಒಂದು ಜಾಗದಲ್ಲಿ ಲ್ಯಾಟ್ರಲ್ಸ್ ಮೇಲೆ ಗುಂಡಿಗಳನ್ನು ಹಾಕಬೇಕು. ಗುಂಡಿಗಳ ಡಿಸ್ಚಾರ್ಜ್ ರೇಟ್ ಅಂತೀವಿ ಅದು 2 LPH ಇರಬಹುದು, 4 LPH ಇರಬಹುದು, 6 LPH ಇರಬಹುದು ಅಥವಾ 8 LPH ಇರಬಹುದು. ಸಾಮಾನ್ಯವಾಗಿ ನಾವು ಬಹುವಾರ್ಷಿಕ ಬೆಳೆಗಳು ಹಣ್ಣಿನ ಬೆಳೆಗಳಲ್ಲಿ 4 LPH to 8 LPH ಈ ಒಂದು ಕೆಪಾಸಿಟಿ ಡ್ರಿಪ್ಪರ್ಸ್ 2 ಡ್ರಿಪ್ಪರ್ಸ್ ಮೊದಲನೇ ವರ್ಷದಲ್ಲಿ 2 ಡ್ರಿಪ್ಪರ್ಸ್ ಹಾಕಿ ಫಿಕ್ಸ್ ಮಾಡಬೇಕಾಗ್ತದೆ. ನಾವು ಗಿಡ ನಾಟಿ ಮಾಡಿದ್ಮೇಲೆ ನಾವು ಅದಕ್ಕೆ ಒಂದು ಸಪೋರ್ಟ್ ಕೂಡ ಕೊಡಬೇಕು. ಒಂದು ಯಾವುದೇ ಒಂದು ಬಿದಿರಿನ ಕಟ್ಟಿಗೆ ಇರಬಹುದು ಅಥವಾ ತಮ್ಮ ಲೋಕಲಿ ಅವೈಲೇಬಲ್ ಯಾವುದೇ ಒಂದು ಗಿಡದ್ದು ಆ ಸ್ಟ್ರೇಟ್ ಆದಂತ ಒಂದು ಸಪೋರ್ಟ್ ರೆಂಬೆ ಅಥವಾ ಕಟ್ಟಿಗೆ ತಗೊಂಡು ಗಿಡದ ಪಕ್ಕದಲ್ಲಿ ಒಂದು 6 ಇಂಚ್ ಅಥವಾ 4 ರಿಂದ 6 ಇಂಚ್ ಗಿಡದಿಂದ ದೂರ ಅದಕ್ಕೆ ಚುಚ್ಚಿ ಅದಕ್ಕೆ ನಾವು ಕಾತಿಯಿಂದ ಅಥವಾ ಸುತಳಿಯಿಂದ ಕಟ್ಟಿ ಗಿಡಕ್ಕೆ ನಿರ್ಧಾರವಾಗಿ ಸ್ಟ್ರೇಟ್ ಆಗಿ ಇರುವಂತ ಒಂದು ಕಾಳಜಿ ತಗೊಳ್ಬೇಕಾಗ್ತದೆ. ಇಷ್ಟು ಕೆಲವೊಂದು ಕಾಳಜಿ ತಗೊಂಡಿದ್ಮೇಲೆ ತಮ್ಮ ಗಿಡದ ಆಕಾರ ಚೆನ್ನಾಗಿ ಬರ್ತದೆ. ಮೊದಲನೇ ಒಂದು 6 ತಿಂಗಳಲ್ಲಿ ಅಥವಾ 1 ವರ್ಷದಲ್ಲಿ ಗಿಡದ ಆಕಾರದ ನಿರ್ವಹಣೆ ಬಹಳ ಮುಖ್ಯ ಇರ್ತದೆ. ಅದು ತಾವು ಗಿಡ ನಾಟಿ ಮಾಡಿದ್ಮೇಲೆ ಸಾಮಾನ್ಯವಾಗಿ ಒಂದು 2-3 ತಿಂಗಳಾಗಿದ್ಮೇಲೆ ಯಾವಾಗ ಅದು ಹೊಸ ಚಿಗುರು ಯಾವಾಗ ಹೊರಗೆ ಆಗ್ತದೆ ಅದು ನಮಗೆ ಒಂದು ಸೂಚನೆ ಕೊಡ್ತದೆ. ಗಿಡ ಎಸ್ಟಾಬ್ಲಿಷ್ ಆಗಿದೆ, ಬೇರುಗಳು ಬೆಳಿಲಿಕ್ಕೆ ಪ್ರಾರಂಭ ಆಗಿದೆ. ಈಗ ಸಾಮಾನ್ಯವಾಗಿ ತಾವು ಆಯ್ಕೆ ಮಾಡಿದ ಸಸಿಗಳು 1.5-2 ಫೀಟ್ ಅಥವಾ ಒಂದು ಮೀಟರ್ ಉದ್ದದಿದ್ದರೆ ಅದಕ್ಕೆ ಮಾವಿನಲ್ಲಿ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, 1-3 ತಿಂಗಳಾಗಿದ್ಮೇಲೆ ಮೇಲ್ತುದಿಯಿಂದ ಅಥವಾ ಕೆಳಗಡೆಯಿಂದ 60 ಸೆಂಟಿಮೀಟರ್ ಈ ಒಂದು ಹೈಟ್ ಅಲ್ಲಿ ಅದಕ್ಕೆ ಚೂಟ್ ಹಾಕಬೇಕಾಗ್ತದೆ. ಚೂಟ್ ಹಾಕಿ ಒಂದು ಮುಖ್ಯ ರೆಂಬೆ ಮೇಲೆ 4 ಪ್ರೈಮರಿ ಆರ್ಮ್ಸ್ ಅಂತೀವಿ ಪ್ರಥಮ ಬರುವ ಟೊಂಗೆಗಳು ರೆಂಬೆಗಳು ಬೆಳೆಸಬೇಕಾಗ್ತದೆ. ತದನಂತರ ಮುಂದಿನಿಂದ 6 ತಿಂಗಳಿಂದ 18 ತಿಂಗಳವರೆಗೆ 1 ಮೇಲೆ 4, 4 ಮೇಲೆ ಪ್ರತಿಯೊಂದು ಪ್ರೈಮರಿ ಬ್ರಾಂಚ್ ಮೇಲೆ 4-4 ಅಂದ್ರೆ 1 ಮೇಲೆ 4, 4 ಮೇಲೆ 16, 16 ಮೇಲೆ 64 ಈ ಒಂದು ಪ್ರಕಾರದಲ್ಲಿ ಒಂದು ನಮ್ಮ ಛತ್ರಿಯ ಆಕಾರದಂತ ಗಿಡದ ಆಕಾರ ಮೊದಲನೇ 2 ವರ್ಷದಲ್ಲಿ ನಾಟಿ ಮಾಡಿ ತಾವು ಪ್ರಥಮ 2ನೇ ವರ್ಷದಲ್ಲಿ ಈ ಒಂದು ವಿಧಾನ ತಾವು ಮಾಡೋದು ಬಹಳ ಮುಖ್ಯವಾದ. ಯಾಕಂದ್ರೆ ಇದು ಬಹುವಾರ್ಷಿಕ ಬೆಳೆ ಇರೋದ್ರಿಂದ ಮೊದಲನೇ ಫಾರ್ಮೇಟಿವ್ ಸ್ಟೇಜ್ ನಲ್ಲಿ ಅಂದ್ರೆ ಎಸ್ಟಾಬ್ಲಿಷ್ ಮಾಡುವಂತ ಈ ಒಂದು ಸಮಯದಲ್ಲಿ ಆಕಾರ ನಿರ್ವಹಣೆ ತಾವು ಚೆನ್ನಾಗಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇದರಲ್ಲಿ ಬೆಳಕಿನ ಪ್ರಮಾಣ ಮತ್ತೆ ಕೀಟ ಮತ್ತು ರೋಗದ ಬಾಧೆ ಕಡಿಮನ್ನು ನೋಡಲಾಗಿದೆ. ಹೀಗಾಗಿ ತಮಗೆ ಇಳುವರಿ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಬರ್ತದೆ. ಈ ಒಂದಿಷ್ಟು ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ತಾವು ಅನುಸರಿಸಬೇಕಾಗ್ತದೆ. ಯಾವುದೇ ಒಂದು ತೋಟ ಇರಲಿ, ಇದು ನಾನು ಹೇಳಿದ್ದು ವಿಷಯ ಎಲ್ಲಾ ತೋಟಗಾರಿಕೆ ಹಣ್ಣುಗಳಿಗೆ ಒಂದು ಫಾಲೋಅಪ್ ಮಾಡುವಂತ ಒಂದು ವಿಷಯ. ಮಾವು ಇರಬಹುದು, ಚಿಕ್ಕು ಇರಬಹುದು, ಪೇರ್ಲ ಹಣ್ಣು ಇರಬಹುದು, ಲಿಂಬೆಹಣ್ಣು ಇರಬಹುದು. ಡಾಕ್ಟರ್, ಈಗ ತೋಟವನ್ನ ವಿನ್ಯಾಸ ಮಾಡುವಂತಹ ಒಂದು ಸಂದರ್ಭದೊಳಗ ಈಗ ಒಂದೇ ಜಾತಿಯ ಗಿಡಗಳನ್ನ ಅವ್ರು ಬೆಳೀತಾ ಇದ್ರು ಅಂತಂದ್ರೆ ಒಂದು ವಿನ್ಯಾಸದ ಪ್ರಕಾರ ಅವ್ರು ಹೋಗಬಹುದು. ಈಗ ಬೇರೆ ಬೇರೆ ಗಿಡಗಳನ್ನ ಮಿಶ್ರ ಮಾಡಿ ಬೆಳೆಯುವಂತಹ ಒಂದು ಸಂದರ್ಭ ಬಂದಾಗ ಸಸಿಯಿಂದ ಸಸಿಗೆ ಅಂತರ ಎಷ್ಟಿಡಬೇಕು, ಯಾವ ವಿನ್ಯಾಸವನ್ನ ಅವರು ಫಾಲೋ ಮಾಡಬೇಕು? ಈಗ ತಾವು ಹೇಳಿದ್ರಿ ಸಾಂದ್ರ ಬೇಸಾಯ ಪದ್ಧತಿ ಒಳಗ ಹತ್ತಿರ ಹತ್ತಿರ ಗಿಡಗಳನ್ನು ಬೆಳೆಸುವಂತಹ ಒಂದು ಪದ್ಧತಿ ಇದೆ. ಇಂಥ ಒಂದು ಸಂದರ್ಭದೊಳಗ ಮಿಶ್ರ ಹಣ್ಣಿನ ಜಾತಿಯ ಗಿಡಗಳನ್ನು ನಾವು ಬೆಳೆಸುವಂತಹ ಸಂದರ್ಭದೊಳಗ ಏನು ಮಾಡಬೇಕಂತೀರ ರೈತರು? ಮಿಶ್ರ ಜಾತಿಯ ಗಿಡಗಳನ್ನು ಹಚ್ಚಬೇಕಾದ್ರೆ ಕೆಲವೊಂದು ವಿಷಯಗಳು ತಾವು ಗಮನಕ್ಕೆ ಇಟ್ಕೋಬೇಕು. ಮಿಕ್ಸ್ಡ್ ಆರ್ಚಾರ್ಡಿಂಗ್ ಅಂತೀವಿ ಅದಕ್ಕೆ ನಾವು. ಮಿಕ್ಸ್ಡ್ ಆರ್ಚಾರ್ಡಿಂಗ್ ನಾವು ಚಾಯ್ಸ್ ಆಫ್ ದಿ ಕ್ರಾಪ್ ಅಂದ್ರೆ ಹಣ್ಣಿನ ಗಿಡಗಳ ಆಯ್ಕೆ. ಈಗ ಸಾಮಾನ್ಯವಾಗಿ ಅಲ್ಲಿ ಆಯ್ಕೆ ಮಾಡುವಂತ ಗಿಡಗಳನ್ನು ಅಥವಾ ಹಣ್ಣಿನ ಜಾತಿಗಳನ್ನು ಅದಕ್ಕೆ ಮ್ಯಾನೇಜ್ಮೆಂಟ್ ಸಿಮಿಲರ್ ಇರಬೇಕು. ಈಗ ತಾವು ಮಾವಿನಲ್ಲಿ ಬಾಳೆ ಹಾಕಬಾರದು, ಯಾಕಂದ್ರೆ ಬಾಳೆಗೆ ಬೇಕಾದುವಂತ ಮ್ಯಾನೇಜ್ಮೆಂಟ್ ಅಥವಾ ನೀರಿನ ಸರಬರಾಜು ಅದಕ್ಕೆ ಬೇರೆದೆ, ಮಾವಿನ ಬೇಕಾಗಿದ್ದಂತ ಬೇರೆದೆ. ಹೀಗಾಗಿ ತಾವು ಆಯ್ಕೆ ಮಾಡುವಂತ ಸಸಿಗಳು ಅಥವಾ ಹಣ್ಣಿನ ಜಾತಿಗಳು ಅದು ಒಂದಕ್ಕೊಂದು ಹೊಂದಾಣಿಕೆ ಇರಬೇಕು. ಮ್ಯಾನೇಜ್ಮೆಂಟ್, ನ್ಯೂಟ್ರಿಯಂಟ್ ರಿಕ್ವೈರ್ಮೆಂಟ್, ಸಾಯಿಲ್ ರಿಕ್ವೈರ್ಮೆಂಟ್, ಕ್ಲೈಮೇಟ್ ರಿಕ್ವೈರ್ಮೆಂಟ್, ಈ ಒಂದು ವಿಷಯಕ್ಕೆ ಬಂದಾಗ ಈಗ ಸಾಮಾನ್ಯವಾಗಿ ಮಿಕ್ಸ್ಡ್ ಆರ್ಚರ್ಡಿಂಗ್ ಎರಡು ಪದ್ಧತಿಯಲ್ಲಿ ಮಾಡಬಹುದು. ಒಂದೇನು, ಒಂದು ಸಾಲು ನೀವು ಮಾವಿಂದು ಮಾಡಿದ್ರೆ ಇನ್ನೊಂದು ಸಾಲು ಚಿಕ್ಕದು ಮಾಡಬಹುದು, ಆ ತರ ಮಾಡಬಹುದು. ಇಲ್ಲ ಆದ್ರೆ ಮಾವಿಂದು ತೋಟದಲ್ಲಿ ಆ ಒಂದು ಸೆಂಟರ್ ಭಾಗದಲ್ಲಿ ನಾವು ಫಿಲ್ಲರ್ ಪ್ಲಾಂಟ್ ಅಂತೀವಿ, ಅಂದ್ರೆ ನಾಲ್ಕು ಮಾವು ಗಿಡ ಅದರದ ಮಧ್ಯದಲ್ಲಿ ತಾವು ಯಾವುದರೇ ಮಾವಿನ ಬಿಟ್ಟು ಬೇರೆ ಯಾವುದೇ ಜಾತಿಯ ಹಣ್ಣಿನ ಗಿಡ ಅಥವಾ ಈವನ್ ಬಹುವಾರ್ಷಿಕ ತರಕಾರಿ ಗಿಡಗಳಾದಂತ ನಮ್ಮ ನುಗ್ಗೆಕಾಯಿ ಇರಬಹುದು ಅಥವಾ ಕರಿಬೇವು ಇರಬಹುದು, ಇಂಥ ಒಂದು ಗಿಡಗಳನ್ನು ತಾವು ಸೆಂಟರ್ದಲ್ಲಿ ನಾಟಿ ಮಾಡಿಕೊಳ್ಬಹುದು. ಈ ಒಂದು ಫಿಲ್ಲರ್ ಸಿಸ್ಟಮ್ ಆಫ್ ಪ್ಲಾಂಟಿಂಗ್ ಅಂತ ಏನಂತೀವಿ ನಾವು, ನಾಲ್ಕು ಮುಖ್ಯ ಗಿಡ ಮಧ್ಯದಲ್ಲಿ ಆ ಚಾಯ್ಸ್ ಆಫ್ ದಿ ವೆರೈಟಿ ಅಥವಾ ಚಾಯ್ಸ್ ಆಫ್ ದಿ ಫ್ರೂಟ್ ಏನಿರ್ತದಲ್ಲ ಅದು ಯಾವ ತರ ಇರಬೇಕಂದ್ರೆ, ಅದು ಒಂದರೆ ಮುಖ್ಯ ಬೆಳೆಗೆ ಎಫೆಕ್ಟ್ ಆಗಬಾರ್ದು ಮೊದಲನೇ ವಿಷಯ. ಎರಡನೇದು ಅದು ಸ್ವಲ್ಪ ಕುಬ್ಜ ಬೆಳೆತಿರ್ಬೇಕು, ಮಾವಿನ ಹಂಗೆ ಅಷ್ಟು ದೊಡ್ಡದಾಗಿ ಬೆಳಿಬಾರ್ದು ಎರಡನೇದು ವಿಷಯ. ಮೂರನೇ ವಿಷಯ ಟ್ರೈನಿಂಗ್ ಅಂಡ್ ಪ್ರೂನಿಂಗ್, ಅಂದ್ರೆ ಅದು ಚಾಟ್ನಿಗೆ ರೆಸ್ಪಾಂಡ್ ಮಾಡಬೇಕು, ಯಾಕಂದ್ರೆ ಮಾವು ಸ್ವಲ್ಪ ಸ್ಲೋ ಆಗಿ ಬೆಳುವಂತ ಒಂದು ಹಣ್ಣಿನ ಗಿಡ. ಮೊದಲನೇ ಒಂದು ಏಳೆಂಟು ವರ್ಷದಲ್ಲಿ ಆ ಸೆಂಟರ್ ಜಾಗ ತಾವು ವೇಸ್ಟ್ ಮಾಡ್ಕೊಳ್ಳೋದು ಬಿಟ್ಟು ಈ ತರ ಒಂದು ಪ್ಲಾಂಟಿಂಗ್ ಮಾಡಿ ಮೊದಲನೇ ಒಂದು ಏಳೆಂಟು ವರ್ಷದಲ್ಲಿ ತಾವು ಆದಾಯ ತಕ್ಕೊಳ್ಬಹುದು. ನಾವು ಆಯ್ಕೆ ಮಾಡುವಂತ ಹಣ್ಣು ನಾ ಹೇಳಿದ ಹಾಗೆ ನುಗ್ಗೆಕಾಯಿ ಇರಬಹುದು ಅಥವಾ ಕರಿಬೇವು ಇರಬಹುದು, ಅಥವಾ ಹಣ್ಣಿನಲ್ಲಿ ಮಾವಿನಲ್ಲಿ ತಾವು ಲಿಂಬೆಹಣ್ಣು ತಗೋಬಹುದು, ಪೇರ್ಲ್ ಗಿಡ ತಗೋಬಹುದು, ಯಾಕಂದ್ರೆ ಪೇರ್ಲಿಗೆ ನಾವು ಚಾಟ್ನಿ ಮಾಡಬಹುದು, ದಾಳಿಂಬೆ ಇರಬಹುದು, ಇವು ಕೆಲವೊಂದು ಹಣ್ಣಿನ ಸಸಿಗಳು ತಾವು ಆಯ್ಕೆ ಮಾಡಬಹುದು. ಇಲ್ಲ ತಾವು ಮಿಕ್ಸ್ ಆರ್ಚರ್ಡಿಂಗ್ ಸಿಸ್ಟಮ್ ಮಾಡಬಹುದು ಅಂತಂದ್ರೆ ಒಂದು ಸಾಲು ಮಾವಿಂದು, ಇನ್ನೊಂದು ಸಾಲು ಚಿಕ್ಕದು, ಇನ್ನೊಂದು ಸಾಲು ಜಾಮೂನದು. ಆದ್ರೆ ವಿಷಯ ಏನಂತಂದ್ರೆ ಎಲ್ಲ ಒಂದುಲಿಂದ ಒಂದು ಸ್ಪೇಸಿಂಗ್ ಸಿಮಿಲರ್ ಇರಬೇಕು, ಅಂದ್ರೆ 7.5 x 7.5 meters ಸಾಲಿನಿಂದ ಸಾಲು, ಮಾವಿನಿಂದ ಚಿಕ್ಕು, ಚಿಕ್ಕುಲಿಂದ ಜಾಮೂನ್, ಜಾಮೂನಿಂದ ಹುಣಸೆ, ಆ ತರ ಇರಬೇಕು, ಸಿಮಿಲರ್ ಸ್ಪೇಸಿಂಗ್ ಇರಬೇಕು. ಇವು ಎರಡು ವಿಧಾನಗಳು ತಾವು ಮಾಡಬಹುದು. ಈಗ ಆಸಕ್ತ ರೈತರು ಯಾರಾದರೂ ಈ ಹಣ್ಣಿನ ತೋಟವನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥವರಿಗೆ ಈ ಸಸಿಗಳು ಬೇಕು ಅಂತಂದಾಗ ತಮ್ಮ ಮಹಾವಿದ್ಯಾಲಯದಿಂದ, ತಮ್ಮ ಕಾಲೇಜಿನ ನರ್ಸರಿಯಿಂದ ಸಸ್ಯಗಳು ಒಂದು ವೇಳೆ ಸಿಗುವಂತಹ ಒಂದು ಸಂದರ್ಭ ಇತ್ತು ಅಂತಂದ್ರೆ ಅವರು ಯಾವ ರೀತಿ ತಮಗೆ ಸಂಪರ್ಕ ಮಾಡಿ, ಯಾವ ಸಮಯದೊಳಗೆ ಸಂಪರ್ಕ ಮಾಡಿ, ಏನು ಮೊದಲೇ ಬೇಡಿಕೆ ಕೊಟ್ಟು ಇಲ್ಲ ಇಷ್ಟು ಅಂದ್ರೆ ಅದಕ್ಕೆ ಒಂದು ನಿರ್ಧಾರವಾದಂತಹ ಒಂದು ತಾರೀಕು ತಾವು ಹೇಳಿದ್ರೆ ಯಾವ ಸಮಯಕ್ಕಿಂತ ಮೊದಲು ಅವರು ತಮಗೆ ಸಂಪರ್ಕ ಮಾಡಿ ನಮಗೆ ಇಷ್ಟು ಸಸಿಗಳು, ಈ ಹಣ್ಣಿನ ಗಿಡಗಳು ಬೇಕಾಗ್ತಾ ಇದ್ದಾವೆ, ಈ ತಳಿ ಬೇಕಾಗ್ತಾ ಇದ್ದಾವೆ, ಇಂಥ ಏನು ವಿಚಾರಗಳದಾವಲ್ಲ, ಅವರು ಯಾವಾಗ ತಮಗೆ ಸಂಪರ್ಕ ಮಾಡಬಹುದಂತೀರಿ? ಸಾಮಾನ್ಯವಾಗಿ ಈ ಬಹುತೇಕವಾಗಿ ಎಲ್ಲಾ ಹಣ್ಣಿನ ಗಿಡಗಳಲ್ಲೂ ನಾವು ಜೂನ್ ಜುಲೈ ಅಂದ್ರೆ ಮಳೆಗಾಲ ಪ್ರಾರಂಭ ಆಗ ಸಮಯದಲ್ಲಿ ನಾಟಿ ಮಾಡುವ ಸೂಕ್ತವಾದ ಕಾಲ. ನಮ್ಮ ನರ್ಸರಿ ಡೆವಲಪ್ಮೆಂಟ್ ಅಥವಾ ಪ್ಲಾಂಟ್ ಮಲ್ಟಿಪ್ಲಿಕೇಶನ್ ಯಾವ ತರ ಅರೇಂಜ್ ಮಾಡ್ಕೋತೀವ ಅಂತಂದ್ರೆ, ರೈತರಿಗೆ ಈ ಒಂದು ಮೇ ಮತ್ತು ಜೂನ್ ತಿಂಗಳಲ್ಲಿ, ಜೂನ್ ಜುಲೈ ತಿಂಗಳಲ್ಲಿ, ಈ ಒಂದು ಎರಡು ಮೂರು ತಿಂಗಳಲ್ಲಿ ಸಸ್ಯಗಳು ಲಭ್ಯ ಇರಬೇಕು, ಅವೈಲೇಬಲ್ ಇರಬೇಕು ಅವ್ರಿಗೆ ಬೇಕಾಗಿದ್ದಂತ. ಇದು ಒಂದು ಪ್ಲಾನ್ ಮಾಡಿಕೊಂಡು ನಾವು ವರ್ಷ ತುಂಬಾ ಪ್ರೊಡಕ್ಷನ್ ಮಾಡಿ ನಮ್ದು ಪ್ರೊಡಕ್ಷನ್ದು ಅವೈಲೇಬಿಲಿಟಿ ಈ ಒಂದು ಸಮಯಕ್ಕೆ ಸಿಂಕ್ರನೈಸ್ ಮಾಡ್ತೀವಿ, ಈ ಒಂದು ಸಮಯಕ್ಕೆ ಸಿಗುವಂಗೆ ಮಾಡ್ಕೋತೀವಿ. ಹೀಗಾಗಿ ನಮ್ಮಲ್ಲಿ ಯೂನಿವರ್ಸಿಟಿನಲ್ಲಿ ವಿವಿಧ ಕಾಲೇಜ್ಗಳಲ್ಲಿ ಅವರದೇ ಆದ ಒಂದು ಸಸ್ಯಪಾಲನಾಲಯಗಳು ಇದಾವೆ, ಅಂದ್ರೆ ನರ್ಸರಿಗಳಿದಾವೆ. ಈಗ ಬೀದರ್ ಜಿಲ್ಲೆಯಲ್ಲಿ ಎಲ್ಲಿ ನಾನು ಕೆಲಸ ಮಾಡ್ತೀನಿ ಆ ಒಂದು ನಮ್ಮ ಕಾಲೇಜ್ನಲ್ಲಿ ಹಣ್ಣು ವಿಭಾಗದಲ್ಲಿ ಸುಮಾರು ಈ ಭಾಗಕ್ಕೆ ಬೇಕಾದಂತ ಡಿಮಾಂಡ್ ಇದ್ದಂತ ಹಣ್ಣಿನ ಬೆಳೆಗಳು ಅಥವಾ ಸೂಕ್ತ ಇದ್ದಂತ ಹಣ್ಣಿನ ಬೆಳೆಗಳ ಎಲ್ಲಾ ತರದ ಸಸಿಗಳನ್ನು ನಾವು ತಯಾರು ಮಾಡ್ತಾ ಇದೀವಿ. ರೈತರು ನಮಗೆ ಯಾವಾಗೂ ಸಂಪರ್ಕ ಮಾಡಬೇಕು. ಸಾಮಾನ್ಯವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ನಮಗೆ ಸಂಪರ್ಕ ಮಾಡಿದ್ರೆ ನಾವು ಅವರಿಗೆ ಕರೆಕ್ಟ್ ಆಗಿ ಹೇಳ್ತೀವಿ ಅವೈಲೇಬಿಲಿಟಿ, ಅವರ ಬೇಡಿಕೆ ಎಷ್ಟಿದೆ, ನಮ್ ಕಡೆ ಎಷ್ಟು ಅವೈಲೇಬಲ್ ಇದೆ, ನಮ್ ಕಡೆ ಯಾವ ತಳಿಗಳಿದಾವೆ, ಈ ಒಂದು ಸೂಚನೆ ಅವರಿಗೆ ನಾವು ಹೇಳ್ತೀವಿ, ಒಂದು ತಾರೀಕು ಕೊಡ್ತೀವಿ ಅವರಿಗೆ. ಅಡ್ವಾನ್ಸ್ ಪೇಮೆಂಟ್ ಸಿಸ್ಟಮ್ ಅಂತೂ ಯೂನಿವರ್ಸಿಟಿ ಸೆಟಪ್ ಅಲ್ಲಿ ಇಲ್ಲ. ಅವ್ರು ಯಾವತ್ತಿನ ದಿವಸ ಬರ್ತಾರೆ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ನಾವು ಅವರಿಗೆ ಸಸಿಗಳನ್ನು ಸರಬರಾಜು ಮಾಡ್ತೀವಿ. ಅದಕ್ಕೆ ಯೂನಿವರ್ಸಿಟಿನೇ ಒಂದು ಮಾಡರೇಟ್ ರೇಟ್ ಅಂದ್ರೆ ಮೀಡಿಯಂ ರೇಟ್ಸ್, ರೈತರಿಗೆ ಕಷ್ಟ ಆಗಲ್ದಂತ ಒಂದು ರೇಟ್ಸ್ ಯೂನಿವರ್ಸಿಟಿದವರೇ ನಿರ್ಧಾರ ಮಾಡಿದ್ದಾಗಿದೆ. ವಿವಿಧ ಹಣ್ಣಿನ ಬೆಳೆ ರೇಟ್ಸ್ ಬೇರೆ ಬೇರೆ ತರ ಇದೆ, ಆದರೆ ಅದು ಒಂದು ಖಾಸಗಿ ನರ್ಸರಿಕಿನ ನಮಗೆ ಒಂದು ರೀಸನೇಬಲ್ ಪ್ರೈಸ್ ಅಲ್ಲಿ ಕ್ವಾಲಿಟಿ ಪ್ಲಾಂಟಿಂಗ್ ಮಟೀರಿಯಲ್ ಮತ್ತು ಈ ಭಾಗಕ್ಕೆ ಸೂಕ್ತ ಆದಂತ ತಳಿಗಳ ಸಸಿಗಳನ್ನೇ ನಾವು ತಯಾರು ಮಾಡ್ತೀವಿ. ಈ ಒಂದು ವಿಧಾನದಿಂದ ಅವರು ತಗೊಳ್ಬಹುದು. ಡಾಕ್ಟರ್, ಈಗ ತಮ್ಮಲ್ಲಿ ಅವ್ರು ಬೇಡದಂತಹ ಒಂದು ಹಣ್ಣಿನ ಗಿಡ ಸಿಗಲಿಲ್ಲ, ತಳಿ ಸಿಗಲಿಲ್ಲ ಅಂತಂದಾಗ ಬೇರೆ ಎಲ್ಲಿ ಸಿಗ್ತಾವ ಅನ್ನುವಂತಹ ಮಾಹಿತಿ ಕೂಡ ಅವರಿಗೆ ಕೊಟ್ಟು ಅಲ್ಲಿಂದ ತರಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ಯಾವ ರೀತಿ ಮಾಡಬಹುದು ಅಂತೀರಿ? ಬಹಳಷ್ಟು ಈ ಭಾಗಕ್ಕೆ ಬೇಕಾದಂತಹ ಹಣ್ಣಿನ ಗಿಡಗಳನ್ನು ನಾವು ತಯಾರು ಮಾಡ್ತೀವಿ. ಕೆಲವೊಂದು ಸರ್ತಿ ನಮ್ದು ಕೆಪಾಸಿಟಿ ಇರೋದಿಲ್ಲ, ಕ್ವಾಂಟಿಟಿ ಇರೋದಿಲ್ಲ. ಅಂತ ಒಂದು ಸಮಯದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ವಿವಿಧ ನರ್ಸರಿಗಳಲ್ಲಿ ನಾವು ಮೊದಲನೇದಾಗಿ ಸಂಪರ್ಕ ಮಾಡಿ ಅಲ್ಲಿ ಲಭ್ಯ ಇದ್ರೆ ಅವರಿಗೆ ಅಲ್ಲಿ ಗೈಡ್ ಮಾಡ್ತೀವಿ ಮೊದಲನೇದು. ಇಲ್ಲಾದ್ರೆ ನಮ್ಮ ಸಂಪರ್ಕದಲ್ಲಿ ಇರುವಂತಹ ಅಕ್ರೆಡಿಟೆಡ್ ನರ್ಸರಿ, ಸರ್ಟಿಫೈಡ್ ನರ್ಸರಿ, ಗೌರ್ಮೆಂಟ್ಲಿಂದ ಸರ್ಟಿಫೈಡ್ ಇದ್ದಂತ ನರ್ಸರಿ, ರಿಲಯಬಲ್ ನರ್ಸರಿ, ನಮ್ಮ ಸಂಪರ್ಕದಲ್ಲಿ ಇದ್ದಂತ, ನಮಗೆ ಎಲ್ಲಿ ಖಾತ್ರಿ ಇರ್ತದೆ ಕಿ ಇಲ್ಲಿ ಸಸಿಗಳು ಕರೆಕ್ಟ್ ಆಗಿ ಇರ್ತದೆ ಅಂತ ಒಂದು ಅವರಿಗೆ ನಾವು ಅಡ್ರೆಸ್ ಅಥವಾ ಅಲ್ಲಿಂದ ಮಾಹಿತಿ ಅಥವಾ ಫೋನ್ ಸಂಪರ್ಕವನ್ನು ಕೊಡಬಹುದು, ಅಲ್ಲಿ ಗೈಡ್ ಮಾಡಬಹುದು ಅವರು. ಆದರೆ ಅವ್ರ ಕಡೆಯಿಂದ ಪ್ರೊಕ್ಯೂರ್ಮೆಂಟ್ ನಾವು ಮಾಡಿ ರೈತರಿಗೆ ಕೊಡೋದು ಸಿಸ್ಟಮ್ ನಮ್ಮ ಕಡೆ ಇಲ್ಲ ಸರ್. ನಾವು ಅವರಿಗೆ ಅಲ್ಲಿ ಅಲ್ಲಿ ಎಲ್ಲಿ ಅವೈಲೇಬಲ್ ಇದೆ ಅಲ್ಲಿ ಅವರಿಗೆ ಸಂಪರ್ಕವನ್ನು ಸಾಧಿಸಿಕೊಡಬಹುದು. ಈಗ ಸಾಕಷ್ಟು ಅನುಭವ ತಮಗಿದೆ, ಬೀದರ್ ಜಿಲ್ಲೆ ಒಳಗೆ ಯಾವ ರೀತಿಯಾದಂತಹ ಚಟುವಟಿಕೆ ನಡೆದಾವ ಅನ್ನೋದು ನಮಗೆ ಗೊತ್ತಿದೆ. ಈ ಹಣ್ಣಿನ ತೋಟಗಳ ಅಭಿವೃದ್ಧಿ ವಿಷಯಕ್ಕೆ ಬಂದಾಗ ಯಾವ ರೀತಿ ಬೇಡಿಕೆ ಈ ಭಾಗದೊಳಗದ ಅಂತೀರಿ? ಈಗ ಸುಮಾರು ನನ್ನ ಕಾಲೇಜಲ್ಲಿ ನಾನು ಈ ನರ್ಸರಿಯನ್ನು ಪ್ರಾರಂಭ ಮಾಡಿ ಸುಮಾರು ಒಂದು 7 ವರ್ಷ ಆಯಿತು. 2013-14 ಸಾಲದಲ್ಲಿ ನಾವು ಈ ಒಂದು ಕಾಲೇಜಲ್ಲಿ ನರ್ಸರಿ ಪ್ರಾರಂಭ ಮಾಡಿದ್ವಿ. ನಾವು ಈ ಒಂದು 7 ವರ್ಷದ ಸ್ಟಾಟಿಸ್ಟಿಕ್ಸ್, ಅಕಸ್ಮಾತ್ ಮಾರಾಟದ ಸ್ಟಾಟಿಸ್ಟಿಕ್ಸ್ ಅಥವಾ ರೈತರಿಂದ ಬರುವ ಬೇಡಿಕೆಯ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಕಾಲೇಜಲ್ಲಿ ನಮ್ಮ ಉತ್ತರ ಕರ್ನಾಟಕ ಬೇರೆ ಬೇರೆ ಜಿಲ್ಲೆಯಲ್ಲಿಂದ ಅದರ ಜೊತೆಯಲ್ಲಿ ನೇಬರಿಂಗ್ ಸ್ಟೇಟ್ಸ್ ಮಹಾರಾಷ್ಟ್ರ ಮತ್ತೆ ನಮ್ಮ ತೆಲಂಗಾಣ ಈ ಒಂದು ಭಾಗದ ರೈತರು ಕೂಡ ನಮ್ಮ ಕಡೆ ಬರ್ತಾರೆ. ಬೇಡಿಕೆ ನೋಡಿದಾಗ ಮಾವಿನ ಬೇಡಿಕೆ ಎಲ್ಲಕ್ಕಿಂತ ಜಾಸ್ತಿ ಇದೆ. ಹೀಗಾಗಿ ನಾವು ಸುಮಾರು ಮಾವಿಂದು 10,000 ಜಾಸ್ತಿ ಸಸಿಗಳನ್ನು ಪ್ರತಿ ವರ್ಷ ನಾವು ಪ್ರೊಡಕ್ಷನ್ ಮಾಡ್ತೀವಿ. ಅದು ಡಿಮಾಂಡ್ ಡ್ರಿವನ್, ಯಾಕಂದ್ರೆ ನಮ್ದು ಹೇಗಿದೆ ರಿವಾಲ್ವಿಂಗ್ ಫಂಡ್ ಅಂತ ಇರ್ತದೆ, ನಮಗೆ ಯೂನಿವರ್ಸಿಟಿಯಿಂದ ಎಷ್ಟು ಬೇಡಿಕೆ ಇದೆ ಅದ್ರ ಪ್ರಕಾರ ನಾವು ಪ್ರೊಡಕ್ಷನ್ ಪ್ರತಿ ವರ್ಷ ಮಾಡ್ತೀವಿ. ಇದು ಮೊದಲನೇದು. ಈ ಮಾವಿನಲ್ಲಿ ಸಾಮಾನ್ಯವಾಗಿ 1,000 ಜಾಸ್ತಿ ತಳಿಗಳಿದಾವೆ, ಆದ್ರೆ ಈ ಭೂಭಾಗದಲ್ಲಿ ಸೂಕ್ತ ಆದಂತಹ ತಳಿಗಳು ನಾವು ಮುಖ್ಯವಾಗಿ ಕೇಶರ್, ಮಲ್ಲಿಕಾ, ದಸರಿ, ಬೆನೆಶಾನ್ ಇವುಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಒಂದು ಪ್ರೊಡಕ್ಷನ್ ಮಾಡ್ತೀವಿ. ಅದು ಅವೈಲೇಬಲ್ ಇರ್ತದೆ. ಅದ್ರ ಜೊತೆಯಲ್ಲಿ ಕೆಲವೊಂದು ಆಪುಸ್ ಕೆಲವೊಂದು ಬೇಡಿಕೆ ಇರ್ತದೆ, ಅಥವಾ ಕೆಲವೊಂದು ನಮ್ದು ಪಿಕ್ಲಿಂಗ್ ವೆರೈಟೀಸ್ ಅಂದ್ರೆ ಉಪ್ಪಿನಕಾಯಿ ಸೂಕ್ತ ಆದಂತಹ ತಳಿಗಳು, ಅವು ಕೆಲವೊಂದು ಪ್ರಮಾಣದಲ್ಲಿ ನಮ್ಮಲ್ಲಿ ಯಾವಾಗೂ ಅವೈಲೇಬಲ್ ಇರ್ತದೆ. ಅದು ಮೊದಲನೇದು. ಎರಡನೇದು, ಈ ಭಾಗದಲ್ಲಿ ಬೇಡಿಕೆ ಇರುವುದಂತಂದ್ರೆ ಪೇರ್ಲಹಣ್ಣು ಅಥವಾ ಜಾಪಳಕಾಯಿ ಅಂತ ನಾವೇನಂತೀವಿ, ಅದಕ್ಕೆ ಬಹಳಷ್ಟು ಬೇಡಿಕೆ ಇದೆ. ಬೇಡಿಕೆಯಷ್ಟು ನಮಗೆ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆದ್ರೂ ಕೂಡ ನಮ್ಮ ಹತ್ರ ಅವೈಲೇಬಲ್ ರಿಸೋರ್ಸಸ್ ನೋಡಿಕೊಂಡು ನಾವು ಎರಡು ತಳಿಗಳು ಮುಖ್ಯವಾಗಿ ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದೆ. ಒಂದು ಸರ್ದಾರ್ ಅಂತ ಅಥವಾ ಲಕ್ನೋ 49, ಈ ಒಂದು ಬಿಳಿ ತೇವು ಇದ್ದಂತ ಒಂದು ತಳಿ. ಅದರ ಜೊತೆಯಲ್ಲಿ ಅರ್ಕಾ ಕಿರಣ್ ಅಂತ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಬೆಂಗಳೂರು ಆ ಒಂದು ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ದಂತ ತಳಿ, ಇದು ಕೂಡ ನಾವು ಮಲ್ಟಿಪ್ಲೈ ಮಾಡ್ತಾ ಇದೀವಿ, ಇದು ಕೂಡ ಲಭ್ಯ ಇರ್ತದೆ. ಮೂರನೇದು ಜಾಸ್ತಿ ಬೇಡಿಕೆ ಇರುವುದು ಈ ಭಾಗದಲ್ಲಿ ಏನಂತಂದ್ರೆ ಜಾಮೂನ್, ಇತ್ತೀಚೆಗೆ ನೇರಳೆ ಅಂತ. ಇದರಲ್ಲಿ ಕೂಡ ನಮ್ಮ ಹತ್ರ ಎರಡು ತಳಿಗಳಿದಾವೆ. ಒಂದು AJG 85 ಅಂತ, ಇದು ಒಂದು ಒಣ ಬೇಸಾಯ ಪದ್ಧತಿಗೆ ಸೂಕ್ತ ಆದಂತ ಒಂದು ತಳಿ. ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯ ಅರ್ಭಾವಿ ಈ ವಿದ್ಯಾಲಯದಿಂದ ಇದು 2012 ಬಿಡುಗಡೆ ಆಗಿರುವಂತಹ ತಳಿ ಇದೆ. ಇದರ ಸಸಿಗಳು ತಮಗೆ ಲಭ್ಯ ಇರುತ್ತೆ. ಅದರ ಜೊತೆಯಲ್ಲಿ ಕೊಂಕಣ್ ಬಹಾಡೋಳಿ ಅಂತ ಒಂದು ಕೊಂಕಣ್ ಭಾಗದಲ್ಲಿ ಇದು ಒಂದು ಮಹಾರಾಷ್ಟ್ರದಲ್ಲಿ ಪಾಪ್ಯುಲರ್ ಆದಂತ ಒಂದು ತಳಿ ಇದೆ. ಅದರದ್ದು ಕಸಿ ಮಾಡಿದ ಸಸಿಗಳು ಲಭ್ಯ ಇರ್ತದೆ. ಅದರ ಜೊತೆಯಲ್ಲಿ ನಾಲ್ಕನೇದು ಹಣ್ಣು ಅಂತಂದ್ರೆ ಲಿಂಬೆ. ಲಿಂಬೆ ಕೂಡ ಇಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಅದರಲ್ಲಿ ನಾವು ಎರಡು ತರದ ವಿಧಾನದಿಂದ ಸಸಿಗಳು ತಯಾರು ಮಾಡಬಹುದು. ಒಂದರೆ ಬೀಜದಿಂದ ಮಾಡಬಹುದು, ಇಲ್ಲ ಕಸಿ ಕಣ್ಣು ಹಾಕಬಹುದು. ಬೀಜದಿಂದ ಆಯ್ಕೆ ಮಾಡಿದಂತಹ ಸಸಿಗಳು ಸಾಮಾನ್ಯವಾಗಿ 4ನೇ ಅಥವಾ 5ನೇ ವರ್ಷದಿಂದ ಕಾಯಿ ಕೊಡ್ಲಿಕ್ಕೆ ಶುರು ಆಗ್ತದೆ. ಆದ್ರೆ ಕಸಿ ಕಟ್ಟಿದ್ದು 3ನೇ ಅಥವಾ 4ನೇ ವರ್ಷದಿಂದ ಪ್ರಾರಂಭ ಆಗ್ತದೆ. ಆದ್ರೆ ಬೀಜದಿಂದ ಹಾಕಿದ ಸಸಿ ವಿಗರಸ್ ಆಗಿರ್ತದೆ, ಬೆಳವಣಿಗೆ ಫಾಸ್ಟ್ ಆಗಿರ್ತದೆ, ಮತ್ತೆ ಅವು ಸ್ವಲ್ಪ ರೋಗರಹಿತ ಇರ್ತದೆ, ವಿಗರಸ್ ಹೆಲ್ದಿ ಇರ್ತವೆ. ಹೀಗಾಗಿ ನಾವು ಏನ್ ಮಾಡ್ತೀವಿ, ಬೀಜದಿಂದ ತಯಾರಾದಂತಹ ಸಸಿಗಳನ್ನು ರೈತರಿಗೆ ಕೊಡ್ತೀವಿ. ಅದರಲ್ಲಿ 2-3 ಜಾತಿಗಳು ಅಥವಾ ವೆರೈಟೀಸ್ ನಾವು ಸಾಮಾನ್ಯವಾಗಿ ಮಲ್ಟಿಪ್ಲೈ ಮಾಡ್ತೀವಿ. ಒಂದು ಕಾಗಜಿ ಲಿಂಬೆ, ಈ ನಮ್ಮ ಸಿಂದಗಿ ಬಿಜಾಪುರ ಈ ಭಾಗದಲ್ಲಿ ಬೆಳೆಸುವಂತ ಪ್ರಚಲಿತ ಆದಂತ ಇದು ಒಂದು ತಳಿ. ಇದರದ್ದು ಎಷ್ಟು ಬೇಡಿಕೆ ಇದ್ರೂ ಕೂಡ ನಾವು ಮಲ್ಟಿಪ್ಲೈ ಮಾಡಿ ಅವರಿಗೆ ಲಭ್ಯ ಮಾಡಿಕೊಡ್ತೀವಿ. ಅದು ಒಂದು. ಇನ್ನೊಂದು ಬಾಲಾಜಿ ಅಂತ, ಅದರಲ್ಲೇ ಒಂದು ಪರಿಷ್ಕೃತ ಮಾಡಿದಂತಹ ತಳಿ ಇದೆ. ಇವೆರಡು ಲಿಂಬೆ ಜಾತಿಗೆ ಸೇರಿದಂತ ಸಸಿಗಳು ನಮ್ಮ ಹತ್ರ ಲಭ್ಯ ಇರ್ತವೆ. ಇದ್ರ ಜೊತೆಯಲ್ಲಿ ಕೆಲವೊಂದು ಬೇರೆ ಹಣ್ಣುಗಳಾದಂತಹ ಹುಣಸೆ ಹಣ್ಣು ಇತ್ತೀಚೆಗೆ ಜಾಸ್ತಿ ಬೇಡಿಕೆ ಇದೆ. ಹುಣಸೆ ಮತ್ತು ಸೀತಾಫಲ ಇವೆರಡು ಹಣ್ಣಿನ ಗಿಡಗಳನ್ನು ಕೂಡ ನಾವು ಈ ಒಂದು ನಮ್ಮ ನರ್ಸರಿಯಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದೇವೆ. ಹುಣಸೆಯಲ್ಲಿ ಒಂದು DTS 1 ಧಾರವಾಡ ಟ್ಯಾಮರಿನ್ ಸೆಲೆಕ್ಷನ್ ಅನ್ನುವ ಕಸಿಗಳ ಸಸ್ಯಗಳನ್ನು ಲಭ್ಯ ಇರ್ತದೆ. ಅದರ ಜೊತೆಯಲ್ಲಿ ಸೀತಾಫಲದಲ್ಲಿ ಎರಡು ತಳಿಗಳು ನಾವು ಮಲ್ಟಿಪ್ಲೈ ಮಾಡ್ತಾ ಇದೀವಿ. ಒಂದು ಬಾಲನಗರ್ ಅಂತ, ಅದು ಬಹುಚರ್ಚಿತವಾದ ಈ ಭಾಗಕ್ಕೆ ಸೂಕ್ತ ಆದಂತ ಒಂದು ಸೀತಾಫಲದ ತಳಿ ಇದೆ. ಅದರ ಜೊತೆಯಲ್ಲಿ ಅರ್ಕಸಹನ ಅಂತ ಇನ್ನೋ ಒಂದು ಸೀತಾಫಲ ತಳಿ. ಇವು ಎರಡು ತಳಿಗಳು ನಾವು ಮಲ್ಟಿಪ್ಲೈ ಮಾಡಿ ರೈತರಿಗೆ ಜೂನ್ ಜುಲೈ ಈ ತಿಂಗಳಲ್ಲಿ